ಕರಿಗಲಜ್ಜರ ಪ್ರವಾಹ ಪಾವಿತಸ್ಥಲಿ ಕಲೇವಲಂಬ್ಯ ಲಂಬಿತಾಂಬುಜಂಗ ಕಮಾಲಿಕಾಂಧ ಮಠ ಮಠ ಮಠ ಮಣ್ಣಿನಾದ ಮಠ ಮರ್ವಯುಚ್ಚಕಾರ ಚಂಡ ತಾಂಡವಂ ತರೋತುರ ಶಿವ ಶಿವ Sushankarasya chin, Vimohanam hi dehi naam Sushankarasya chin.